ಈ ಸಂಸಾರ ಅನ್ನೋದು ಹೇಗಿದೆ ಅಂತ ಕೇಳಿದ್ರೆ, ಬಿಂದು ಮಾತ್ರ ಸುಖಾನುಭವ ಅಂತ, ದುಃಖ ಪರ್ವತಕ್ಕೆ ಸಮ ಅಂತ ಹೇಳಿದ್ವಿ. ಹಾಗೆ ದುಃಖ ಅನ್ನೋದು ಸದಾ ನಮ್ಮ ಜೊತೆ ಜೊತೆಗೆ ಇರುವಂಥದ್ದು. ಈ ಭಯ ಅನ್ನೋದು ಒಂದು ಅಜ್ಞಾನದ ಕೂಸು ಅಂತ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ, ಹರಿತವಾದ ಖಡ್ಗಕ್ಕೆ ಜೇನುತುಪ್ಪ ಲೇಪನೆ ಮಾಡಿ ಅದನ್ನು ನೆಕ್ಕಿದ್ರೆ ಹೇಗಿರುತ್ತೋ ಹಾಗೆ, ಜೇನು ಸವಿಯುವುದರಲ್ಲಿ ಆನಂದ ಇದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನಾಲ್ಗೆ ಸೀಳಿರುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಸಂಸಾರ ಅನ್ನೋದು. ಇದನ್ನು ಪರಶುರಾಮನ ಕೊಡಲಿ ನಮಗೆ ಸೂಚನೆ ಮಾಡುತ್ತೆ. ಪರಶುವಿಗೆ ಕೊಡಲಿಗೆ ಕಾವನ್ನು ಅಂದರೆ ಹಿಡಿ, ಕಾವು ಅಂದರೆ ಹ್ಯಾಂಡಲ್, ಹಿಡಿ ಸೇರಿಸಿದಾಗ ಬಳಸೋದು ಸರಳ ಸುಲಭ. ಆ ಕೊಡಲಿಗೆ ಹಿಡಿ ಇರಲಿಲ್ಲ ಅಥವಾ ಹ್ಯಾಂಡಲ್ ಇರಲಿಲ್ಲ ಅಂದರೆ ಅದನ್ನು ಬೇಕಾದಂತೆ ಬಳಸೋಕ್ಕಾಗಲ್ಲ. ಆದ್ದರಿಂದ ಸಂಸಾರ ಅನ್ನೋದೇ ಒಂದು ಪರಶು ಅಥವಾ ಕೊಡಲಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಹಿಡಿ ಇರಬೇಕಲ್ಲ. ಅದು ಯಾವುದು ಅಂದರೆ ಸರ್ವಾಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಜೊತೆಯಲ್ಲಿ ಸೇರಿಸ್ಕೊಂಡ್ವಿ ಅಂತ ಆದರೆ ಭಯಕ್ಕೆ ಅವಕಾಶವೇ ಇರೋದಿಲ್ಲ. ಅರ್ಥಾತ್ ಸದಾಕಾಲ ಪರಶುರಾಮ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡೋದು, ಹರಿಸ್ಮರಣಂ ಸರ್ವ ವಿಪದ್ ವಿಮೋಕ್ಷಿಣಿ ಅಂತೇಳಿ. ಹಾಗೆ ಮಾಡಿದಾಗ ಸಂಸಾರದ ಭಯ ಅನ್ನೋದು ಕಡಿಮೆ ಆಗತ್ತೆ. ಅಂದರೆ ಅತೀ ಕಡಿಮೆ ಸಮಯದಲ್ಲೂ ಹೆಚ್ಚಿನ ಸಾಧನೆ ಅನ್ನೋದು ಮಾಡ್ಕೊಳ್ಳುವಂಥ ಅನುಗ್ರಹ ಆಗತ್ತೆ ಅಂತ. ಗುರುಸ್ಮರಣಂ ಸರ್ವ ಸಮೃದ್ಧಿದಾಯಿನಿ ಅಂತ. ಆದ್ದರಿಂದ ಹರಿ ಗುರು ಇಬ್ಬರನ್ನು ಕೂಡ ಸ್ಮರಣೆ ಮಾಡಬೇಕು ಅಂತ. ಪರಶುವನ್ನು ಧರಿಸಿದ ರಾಮ ಉಗ್ರ ರಾಮನಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕಗಳು ನಮ್ಮನ್ನು ಸಾಧನೆ ಹಾಳು ಮಾಡದೆ ಇದ್ದಂತೆ ರಕ್ಷಣೆ ಮಾಡ್ತಾನೆ. ಪರಶುವನ್ನು ಕೆಳಗಿಟ್ಟ ಅಂದರೆ ಧರಿಸದ ರಾಮ ಇದಲ್ಲ, ಶಾಂತ ರಾಮನಾಗಿ ಇರ್ತಾನೆ. ಹಾಗಾಗಿ ಆ ಎರಡೂ ರೂಪವನ್ನು ಕೂಡ ಉಪಾಸನೆ ಮಾಡಬೇಕು ಅಂತ ಅರ್ಥ. ಆಂತರ್ಯ ಏನು ಅಂದರೆ, ಸಂಸಾರ ಅನ್ನೋ ಪರಶು ನಿಮ್ಮನ್ನು ಉಗ್ರರಂತೆ ಮಾಡುತ್ತೆ, ತ್ಯಾಗ ನಿಮ್ಮನ್ನು ಶಾಂತರನ್ನಾಗಿ ಮಾಡುತ್ತೆ ಅಂತ. ಸಂಸಾರದಲ್ಲಿ ಹೇಗಿರಬೇಕು ಅಂದರೆ, ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಪದ್ಮಪತ್ರ ಮೀಮಾಂಬಸ ಅಂತ, ತಾವರೆ ಎಲೆ ಮೇಲೆ ನೀರಿದ್ದಂಗೆ ಇರಬೇಕು ಅಂತ, ಆ ರೀತಿಯಾಗಿರಬೇಕು ಅಂತ. ಸಂಸಾರದಲ್ಲೇ ಇದ್ದರೂ ವಿಷಯ ಸುಖಗಳು ಭೋಗ ಪದಾರ್ಥಗಳನ್ನು ಅನುಭವಿಸಿದ್ರೂ ಕೂಡ ಆ ಎಲ್ಲ ಕಾಲದಲ್ಲಿ ಹರಿಸ್ಮರಣೆಯನ್ನು ಮೂರು ಹಂತದಲ್ಲಿ ಮಾಡಬೇಕು ಅಂತ. ಒಂದು, ಭೋಗ ಸಾಮಗ್ರಿಗಳ ಸೃಷ್ಟಿ ಭಗವಂತನ ಅಚಿಂತ್ಯದ್ಭುತ ಮಹಿಮೆಗಳನ್ನು ಚಿಂತನೆ ಮಾಡಬೇಕು. ಎರಡನೇದು, ನಮಗೆ ಆ ಭೋಗ ಸಾಮಗ್ರಿಗಳ ಪ್ರಾಪ್ತಿ ಯಾವ ರೀತಿ ಆಯಿತು ಅಂತ ಚಿಂತನೆ ಮಾಡೋದು. ಅಂದರೆ ನಾವು ಅತ್ಯಂತ ಅಲ್ಪರಾದರೂ ನಮಗೆ ಇಂಥ ಭೋಗ ಸಾಮಗ್ರಿಗಳ ಬಗ್ಗೆ ವಿಷಯವನ್ನು ತಿಳಿಸಿ ಅದನ್ನು ಉಪಯೋಗಿಸುವುದನ್ನು ಅದನ್ನು ಪ್ರಾಪ್ತಿ ಮಾಡೋದು ಎಲ್ಲ ಹಂತದಲ್ಲೂ ಕೂಡ ಭಗವಂತ ನಮಗೆ ಮಹಾನ್ ಉಪಕಾರ ಮಾಡಿದ್ದಾನೆ ಅಂತ ಚಿಂತನೆ ಮಾಡೋದು. ಮೂರನೇ ರೀತಿ ಎಂದರೆ ಭೋಗ ಸಾಮಗ್ರಿಗಳಿಂದ ಸುಖ ಸಾಧನತ್ವದ ಸಿದ್ಧಿ, ಆ ಪದಾರ್ಥಗಳನ್ನು ಉಪಭೋಗ ಮಾಡಿದಾಗ ನಮಗೆ ಸುಖಕ್ಕೆ ಸಾಧನ ಆಯಿತು ಅಂತ ಅನುಗ್ರಹ ಮಾಡ್ತಾನಲ್ಲ, ಇದು ಪರಮಾತ್ಮನ ಅಚಿಂತ್ಯದ್ಭುತ ಕಾರುಣ್ಯ. ಈ ರೀತಿಯಾಗಿ ನಾವೆಲ್ಲ ಹಂತದಲ್ಲೂ ಕೂಡ ಈ ಪರಶುರಾಮ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ.